ಕೃಷಿಯಲ್ಲೂ ಪರಿಸರ ಪ್ರಿಯ ತತ್ವಗಳನ್ನ ಪಾಲಿಸಿಕೊಂಡು ತಮ್ಮದೇ ಆದ ಅನುಭವಗಳನ್ನ ಹೊಂದಿದ್ದಾರೆ. ಈಚೆಗೆ ಕುಶಾಲನಗರ ಹತ್ತಿರ ಇರುವ ಹುಲ್ಸೆ ಗ್ರಾಮಕ್ಕೆ ಅವರು ಬಂದಾಗ ಅವರ ಜೊತೆಗೆ ನಾವು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ವಿಶೇಷವಾಗಿ ಕಿಡ್ನಿ ಕಲ್ಲುಗಳನ್ನ ಕರಗಿಸಲಿಕ್ಕೆ ನಮ್ಮಲ್ಲೇ ಬೆಳೆಯಬಹುದಾದ ನಮ್ಮಲ್ಲೇ ಬೆಳೆದಿರುವ ಬ್ರಯೋಫೈಲಮ್ ಕಾಡು ಬಸಳೆ ಈ ಗಿಡವನ್ನ ಉಪಯೋಗಿಸಿಕೊಳ್ಳೋದು ಒಳ್ಳೇದಂತ ಅನ್ಕೊಂಡು ಅವರು ಹೇಳ್ತಾ ಇದ್ರು, ನೀವು ಕೇಳಿರ್ಬೇಕು. ಈಗಂತೂ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಏನೆಲ್ಲ ಒಳ್ಳೊಳ್ಳೆದು ಸಿಗ್ತಾ ಇರುತ್ತೆ, ಕೆಲವೊಬ್ಬರು ಅದನ್ನ ಗಂಭೀರವಾಗಿ ಗಮನಿಸೋದಿಲ್ಲ. ಸಿದ್ದಲಿಂಗೇಶ್ವರ ಅವರು ಹೀಗೆ ಸ್ನೇಹಿತರಿಗೆ ಎಲೆಗಳನ್ನ ಕೊಟ್ಟು ಹೇಳ್ತಾ ಇದ್ರು. ಅವರು ಈ ಹಿಂದೆ ಪರಿಚಯಸ್ಥರಿಗೆ ಕೊಟ್ಟಿದ್ದನ್ನ ನೆನಪು ಮಾಡಿಕೊಂಡ್ರು. ಆಪರೇಷನ್ಗೆ ಒಳಗಾಗಬೇಕನ್ನೋ ಒಂದು ಪರಿಸ್ಥಿತಿ ಬಂದಿತ್ತು, ಈ ಎಲೆಗಳನ್ನ ತೆಗೆದುಕೊಂಡ ಬಳಿಕ ಅನುಕೂಲ ಆಯ್ತು ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಅವರ ಅಭಿಪ್ರಾಯ ಅನಿಸಿಕೆಗಳನ್ನ ಈಗ ಧ್ವನಿಮುದ್ರಣ ಮಾಡಿಕೊಂಡು ನಿಮಗಾಗಿ ಪ್ರಸಾರ ಮಾಡ್ತಾ ಇದೀವಿ. ಶ್ರೋತೃಗಳೇ, ಸಿದ್ದಲಿಂಗೇಶ್ವರ ಅವರೇ ಹೇಳಿ, ಬ್ರಯೋಫೈಲಮ್ ಅಥವಾ ಕಾಡು ಬಸಳೆ ಕಲ್ಲು ಬಸಳೆ ಹೀಗೆ ಹೇಳ್ತಾರಲ್ಲ, ಅದು ಎಲ್ಲಿ ಸಿಕ್ತು, ಹೇಗೆ ಅದರ ಪರಿಚಯ ಆಯ್ತು, ಮತ್ತೆ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ಪ್ರಸ್ತಾಪ ಮಾಡಿ. ಕಾಡು ಬಸಳೆ ಸಹಜವಾಗಿ ಕಾಡಲ್ಲೇ ಬೆಳೀತಕ್ಕಂತ ಒಂದು ಸಸ್ಯ, ಅದಕ್ಕೇನು ವಿಶೇಷವಾದ ಆರೈಕೆ ಅವಶ್ಯಕತೆ ಇಲ್ಲ. ಮನುಷ್ಯ ಯಾವಾಗ ಹುಟ್ಟಿ ಈ ಪ್ರಪಂಚದ ಮೇಲೆ ಬಂದ, ಜೊತೆಯಾಗಿ ಸಸ್ಯಗಳು ಸಹ ಬಂದಿದ್ದಾವೆ. ಆದರೆ ನಮ್ಮ ಅಲೋಪತಿಯ ವ್ಯವಸ್ಥೆಯಿಂದ ಆಯುರ್ವೇದದ ಪದ್ಧತಿಯನ್ನ ಕಡಿಮೆ ಮಾಡಿಕೊಂಡು ಹೋಗಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಕಿಡ್ನಿಯಲ್ಲಿ ಕಲ್ಲು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಜನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಮ್ಮಲ್ಲೇ ದೊರೆಯಬಹುದಂತ ಸಸ್ಯ ಅಂದ್ರೆ ಕಾಡು ಬಸಳೆ. ಆ ಕಾಡು ಬಸಳೆಯ ಮೂರು ಎಲೆಗಳನ್ನ ಜಿಗಿದು ತಿಂದು ನಂತರ ಮೂಲಂಗಿಯ ರಸವನ್ನ ತೆಗೆದುಕೊಂಡು 2 ಗಂಟೆಯ ನಂತರ ಯಾವುದೇ ಒಂದು ಆಹಾರನ ತಗೊಳ್ಳೋದ್ರಿಂದ ಕಲ್ಲನ್ನ ಕಿಡ್ನಿಲಿ ಕಡಿಮೆ ಮಾಡಬಹುದು. ಈ ರೀತಿ ಪ್ರಯೋಗಗಳನ್ನ ತುಂಬಾ ಜನಗಳ ಮೇಲೆ ಮಾಡಿ ಯಶಸ್ವಿಯಾಗಿದ್ದೀವಿ. ಅದೇ ರೀತಿ ನನ್ನ ತಂಗಿಯ ಯಜಮಾನರಿಗೂ ಸಹ ಕಿಡ್ನಿ ಸ್ಟೋನ್ ಇದೆ ಅಂತ ಸ್ಕ್ಯಾನ್ ಮಾಡಿದಾಗ ರಿಪೋರ್ಟ್ ಬಂದಿತ್ತು. ಬಂದಾಗ ಅದಕ್ಕೆ ಯಾವುದೇ ರೀತಿಯ ಅಲೋಪತಿ ಚಿಕಿತ್ಸೆ ಬೇಡ ಅಂತ ಹೇಳಿ ಕಾಡು ಬಸಳೆ ಎಸಲೆ ಮತ್ತೆ ಮೂಲಂಗಿ ರಸವನ್ನು ಕೊಟ್ಟಾಗ ಇನ್ನು ಒಂದು 15 ದಿವಸ ಬಿಟ್ಟು ಪರೀಕ್ಷೆ ಮಾಡಿದಾಗ ಯಾವುದೇ ಸ್ಟೋನ್ ಅವರಲ್ಲಿ ಕಂಡು ಬರಲಿಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ ಇರತಕ್ಕಂಥವರು ಅಥವಾ ಪರಿಚಯಸ್ಥರ ಮೇಲೆ ಪ್ರಯೋಗ ಮಾಡಿದ್ದೀವಿ. ಈ ಒಂದು ದಿಕ್ಕಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಹೇಗಿರುತ್ತೆ ಗಿಡ, ಹೇಗೆ ಬೆಳೆಯುತ್ತೆ, ಪೋಷಣೆ ಅಗತ್ಯತೆ ಅದನ್ನೆಲ್ಲ ಪ್ರಸ್ತಾಪ ಮಾಡಬಹುದು ನೋಡಿ. ಸಾಮಾನ್ಯವಾಗಿ ಅದು ಹಳಸಿನೆಲೆ ಅಗಲಕ್ಕೆ ಇರುತ್ತೆ, ಆದ್ರೆ ಅದು ಮಂದ ಇರುತ್ತೆ. ಮಂದ ಅಂದ್ರೆ ತುಂಬಾ ಮಂದ ಇರುತ್ತೆ. ಹಿಂದೆ ಅದನ್ನ ಸ್ಕೂಲಲ್ಲಿ ನಾವು ಓದುವಾಗ ಹಲಗೆ ಇದ್ದಾಗ ಬಳಪದಲ್ಲಿ ಬರೆದಂತ ಅದನ್ನ ಒರೆಸ್ಲಿಕ್ಕೂ ಸಹ ನಾವು ಅದನ್ನ ಇಟ್ಕೊಂಡಿದ್ದೋ. ಅದರ ಆ ಔಷಧಿ ಗುಣದ ಮಹತ್ವ ನಮಗೆ ಗೊತ್ತಿರಲಿಲ್ಲ. ಅದು ಸಾಮಾನ್ಯವಾಗಿ ಯಾವುದೇ ವಿಶೇಷ ಆರೈಕೆನ ಕೇಳಲ್ಲ. ನಾವು ಎಲ್ಲಿ ಹೆಸರು ಸಹ ಅಲ್ಲೇ ಬೇರ್ ಬಿಟ್ಕೊಂಡು ಇರ್ತಕ್ಕಂತ ಒಂದು ಅಪರೂಪವಾದಂತ ಸಸ್ಯ. ಎಲೆಯಿಂದಲೇ ಗಿಡಗಳು ಬರ್ತವೆ, ಮತ್ತೆ ಬರ ಬಂದ್ರು ಸಹಿಸಿಕೊಳ್ಳುತ್ತೆ, ಮಳೆ ಹೆಚ್ಚಿಗೆ ಇದ್ರು ಬೆಳೀತಾ ಇರತ್ತಲ್ವಾ? ಹೌದು, ಯಾವುದೇ ವಿಶೇಷ ಆರೈಕೆ ಇಲ್ಲ, ಮಳೆ ಇಲ್ಲದೆ ಇದ್ರೂ ಸಹಿಸಿಕೊಂಡು ಬದುಕತಕ್ಕಂತ ಗುಣ ಅದರಲ್ಲಿದೆ. ಮೂರು ಎಲೆಗಳನ್ನ ಒಂದೇ ಸಾರಿಗೆ ತೆಗೆದುಕೊಳ್ಬೇಕಾ ಅಥವಾ ಒಂದೊಂದ್ ಎಲೆನ ಒಂದೊಂದ್ ದಿನ ತೆಗೆದುಕೊಳ್ಬೇಕಾ, ಹೇಗೆ? ಅಲ್ಲ, ಅದರ ಗಾತ್ರದ ಮೇಲೆ. ಸ್ವಲ್ಪ ಎಲೆ ಚಿಕ್ಕದಿದ್ರೆ 3 ಎಲೆ ತಕೋಬೇಕು, ಅಥವಾ ದೊಡ್ಡದಿದ್ರೆ 2 ಎಲೆ ತಕೊಂಡ್ರು ಆಗ್ತದೆ. ನಿಜ, ಬ್ರಯೋಫೈಲಮ್ ಇದನ್ನ ನಾವು ಅಂತರ್ಜಾಲದಲ್ಲಿ ಹುಡುಕಿದ್ರೆ ಹೇಳ್ತಾರೆ ಕಿಡ್ನಿ ಕಲ್ಲು ಕರಗಿಸುವ ಎಲೆ ಅಂತ ಅನ್ಕೊಂಡು. ಬಹಳ ಸುಲಭವಾಗಿ ಲಭಿಸುತ್ತೆ, ಮನೆ ಹತ್ತಿರದಲ್ಲಿ ಕುಂಡಗಳಲ್ಲಿ ಬೆಳ್ಕೋಬಹುದು ಅಥವಾ ಸ್ವಲ್ಪ ಜಾಗದಲ್ಲಿ ಹಾಕೊಂಡು ಉಪಯೋಗಿಸ್ಕೊಳ್ಬಹುದು. ಹೇಗಿರುತ್ತೆ ರುಚಿ ಅಂತ ಹೇಳ್ತೀರಿ? ಸ್ವಲ್ಪ ಉಪ್ಪು ಹುಳಿ ಮಿಶ್ರಿತವಾಗಿ ಇರ್ತದೆ. ಅದು ತಿನ್ನಬಾರ್ದು ಅನ್ಸಲ್ಲ, ತಿನ್ನಬಹುದು. ಸ್ವಲ್ಪ ಒಗ್ರೂನು ಇರುತ್ತಲ್ವಾ? ಒಗ್ರೂನು ಇರುತ್ತೆ. ಹೂವಾದಾಗ ಸುಂದರವಾಗಿ ಕಾಣುವ ಈ ಸಸ್ಯ ಬರವನ್ನ ಸಹಿಸಿಕೊಂಡು ಬೆಳೆಯುತ್ತೆ, ಮತ್ತೆ ಎಲ್ಲಿ ಹಾಕಿದ್ರು ಹಾಗೆ ಆರಾಮಾಗಿ ಬೆಳೀತಾರತ್ತೆ. ನಮ್ಮ ರೈತರು ಈ ನಿಟ್ಟಿನಲ್ಲಿ ಗಮನ ಹರಿಸಲಿ. ಎಲೆಗಳನ್ನ ನಾವು ಒಂದ್ ಸಾರಿ ಬಳಸಿದ್ರೆ ಸಾಕ ಅಥವಾ 2-3 ದಿನ ಉಪಯೋಗಿಸ್ಕೊಂಡ್ರೆ ಒಳ್ಳೇದಂತ ಹೇಳ್ತೀರಾ? ಪ್ರಾರಂಭದಲ್ಲೇ ಕಲ್ಲು ಗಾತ್ರ ಕಡಿಮೆ ಇದ್ರೆ 2-3 ದಿವಸಗಳು ಉಪಯೋಗಿಸಿದ್ರೆ ಒಳ್ಳೇದು. ಸ್ವಲ್ಪ ಅದರ ಗಾತ್ರ ದಪ್ಪದಿದ್ದಾಗ ಸುಮಾರು 1-5 ದಿವಸ ಸೊಪ್ಪನ್ನ ಜಿಗಿದು ತಿಂದು ಮೂಲಂಗಿ ರಸವನ್ನ ತಕೊಂಡ್ರೆ ತುಂಬಾ ಒಳ್ಳೇದು. ನಾವು ಯಾವುದೇ ಒಂದು ಸಸ್ಯಗಳನ್ನ ತಕೊಳ್ಳೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೆ ಇರೋದ್ರಿಂದ ಇದು ಆಹಾರವೂ ಹೌದು, ಔಷಧಿಯೂ ಹೌದು. ಇಷ್ಟೇ ದಿವಸ ತೆಗೆದುಕೊಳ್ಬೇಕು ಅಂತಕ್ಕಂತ ಒಂದು ನಿಯಮ ಏನಿಲ್ಲ. ಒಳ್ಳೇದೆ ನೋಡಿ, ಸುಲಭವಾಗಿ ನಮ್ಮ ಸಮಸ್ಯೆಗಳನ್ನ ಪರಿಹರಿಸುವ ಸಸ್ಯಗಳು ನಮ್ಮಲ್ಲೇ ಇದಾವೆ. ಇಲ್ಲದ ಹೋದ್ರೆ ನಿಮ್ಮಂತವರು ಅನುಭವಸ್ಥರು ತಿಳುವಳಿಕೆ ಇರೋರಿಂದ ಸಂಗ್ರಹಿಸಿಕೊಂಡು ಪೋಷಣೆ ಮಾಡಿಕೊಂಡು ಬೆಳೆಸ್ಕೊಂಡು ಬಳಸ್ಕೋಬಹುದು. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆನ ಹೇಳ್ಬೋದಾ ಸಿದ್ದಲಿಂಗೇಶ್ವರ? 8 9 7 1 0 2 0 4 6 9 8 9 2 0 4 6 9. ಶತ್ರುಗಳೇ, ಇದುವರೆಗೆ ಅರಕಲಗೂಡು ತಾಲೂಕು ದೊಡ್ಡಬೊಮ್ಮೇನಹಳ್ಳಿಯ ಬಿಎನ್ ಸಿದ್ದಲಿಂಗೇಶ್ವರ ಅವರು ಕಿಡ್ನಿ ಕಲ್ಲು ಕರಗಿಸುವ ಬ್ರಯೋಫೈಲಮ್ ಕಾಡು ಬಸಳೆ ಅಥವಾ ಕಲ್ಲು ಬಸಳೆ ಕುರಿತಂತೆ ವಿಚಾರಗಳನ್ನ ತಿಳಿಸಿದರು. ಹೀಗೆ ನಮ್ಮ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಗಳನ್ನ ನಿಭಾಯಿಸಲಿಕ್ಕೆ ಪರಿಹರಿಸಲಿಕ್ಕೆ ನಮ್ಮಲ್ಲಿ ಸಸ್ಯಗಳಿದಾವೆ, ಅವುಗಳನ್ನು ಹುಡುಕ್ತಾ ಹೋಗಿ. ರೈತರಿಗೂ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳಕ್ಕೆ ದೊಡ್ಡ ದೊಡ್ಡ ಬರ್ತವೆ. ಬರದಂಗೆ ನೋಡ್ಕೊಳ್ಳೋದು ಒಂದಾಯ್ತು, ಬಂದ ಮೇಲೆ ಅದನ್ನ ಪರಿಹರಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಹೋದ್ರೆ ಉತ್ತಮವೇ. ಕೇಳುಗರೆ, ಮೊನ್ನೆ ಮಂಗಳವಾರ ಕುಶಾಲನಗರ ತಾಲೂಕು ಹುಲ್ಸೆ ಗ್ರಾಮದ ಹೆಚ್ಎನ್ ಕಪನಪ್ಪ ಅವರ ತೋಟದಲ್ಲಿ ರೈತನುಡಿ ಪುಸ್ತಕದಲ್ಲಿ ಆ ಭಾಗದ ರೈತರನ್ನ ಪರಿಚಯಿಸಿದ ಹಿನ್ನೆಲೆಯಲ್ಲಿ ಪುಸ್ತಕವನ್ನ ತಲುಪಿಸುವ ಪ್ರಯತ್ನವನ್ನ ಮಾಡಲಾಯಿತು. ಕಪನಪ್ಪ ಅವರ ತೋಟದಲ್ಲಿ ಸಣ್ಣ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಕಪನಪ್ಪ ಅವರು ಕೃಷಿಯಲ್ಲಿ ಹೇಗೆ ಸಾಗಿದ್ದಾರೆ ಅನ್ನೋದನ್ನ ಬಂದವರಿಗೆ ತೋರಿಸಲಾಯಿತು, ಮಾತುಕತೆಯನ್ನು ಇಟ್ಟುಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರೈತರಿಗೆ ಪುಸ್ತಕವನ್ನ ವಿತರಿಸಿದ ಬಳಿಕ ಮಾತನಾಡಿದ ಸ್ಥಳೀಯ ಪತ್ರಕರ್ತರು ಹಾಗೂ ಕೃಷಿಕರು ಆಗಿರುವ ಕೆಎಸ್ ಮೂರ್ತಿ ಅವರು ಮಾತನಾಡಿದರು. ಎಲ್ರಿಗೂ ನಮಸ್ಕಾರ. ನಮ್ಮ ಹುಲ್ಸೆ ಗ್ರಾಮದಲ್ಲಿ ಕಪ್ಪನಪ್ಪ ಅವರ ಮನೆಯಂಗಳದಲ್ಲಿ ರೈತ ನೋಡಿ ಪುಸ್ತಕ ಬಿಡುಗಡೆ ಸಮಾರಂಭ ಅಂದ್ರೆ ರೈತರೊಂದಿಗೆ ಕೆಲವು ಹೊತ್ತು ಅಂತ ಅಂದ್ಬಿಟ್ಟು ನಮ್ಮ ವಿಜಯ್ ಸರ್ ಹೇಳಿದಾಗ ತುಂಬಾ ಖುಷಿಪಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಬಂತು. ಇವರು ಒಂಥರ ಗಾಂಧಿವಾದಿ, ಅವ್ರು ಏನು ನುಡಿತಾರೆ ಅದನ್ನ ಆ ರೀತಿ ನಡ್ಕೊಳ್ತಾ ಇರುವಂತಹ ಒಳ್ಳೆ ಅಧಿಕಾರಿ. ಮಡಿಕೇರಿಗೆ ಬಂದು ಸುಮಾರು 3 ವರ್ಷಗಳು ಕಳೀತು. ಈಗ ಇವರು ಕೃಷಿ ವಿಭಾಗದ ನಿರ್ವಾಹಕರಾಗಿ ಮುಖ್ಯಸ್ಥರಾಗಿ ಆಕಾಶವಾಣಿಯಲ್ಲಿ ಬಹಳಷ್ಟು ರೈತರ ಒಟ್ಟಿಗೆ ಒಡನಾಟ ಇಟ್ಕೊಂಡು ಪ್ರತಿದಿನ ರೈತರ ಒಟ್ಟಿಗೆ ಹಳ್ಳಿಗಳಿಗೆ ತೆರಳಿ ಅವರಿಗೆ ಸಲಹೆ ಕೊಡುವ ಮೂಲಕ ರೈತರ ಪ್ರಗತಿಗೆ ಒಂದು ದಾರಿದೀಪ ಆಗ್ತಿದ್ದಾರೆ. ಉದಾಹರಣೆ, ನನಗೇನೆ 2-3 ವರ್ಷಗಳಿಂದ ತುಂಬಾ ಆಪ್ತರಾಗಿ ನಾನು ಮಾಡೋ ಕೃಷಿ ಕೆಲಸಗಳಿಗೆ ತುಂಬಾ ನೆರವಾಗಿದ್ದಾರೆ. ಪ್ರತಿ ವಾರ ಬಂದ್ರೆ ಸೋಮೇಶ್ವರ ದೇವಸ್ಥಾನದ ಹತ್ರ ಕಾರ್ ನಿಲ್ಲುತ್ತೆ, ಒಂದ್ ಫೋನ್ ಬರುತ್ತೆ, ನಾನು ಮನೆಯಿಂದ ಓಡೋಗೋದು. ಅಲ್ಲಿ ಏನಾರು ಅಂತ ಕೊಟ್ಟಿರ್ತಾರೆ ನನಗೆ ಔಷಧಿ, ಅದು ಜೀವಾಮೃತ ಆಗ್ಬೋದು ಅಥವಾ ಆರ್ಗ್ಯಾನಿಕ್ ಆಗ್ಬೋದು. ಅದನ್ನ ಸ್ಪ್ರೇ ಮಾಡಿದಾಗ ಮುಂದಿನ ವಾರಕ್ಕೆ ನನಗೆ ಅದ್ರ ಅನುಭವ ಆಗ್ತಿತ್ತು ಯಾವ ರೀತಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇವತ್ತು ಭೂಮಿನ ನಾವು ಯಾವ ಮಟ್ಟಕ್ಕೆ ಹಾಳು ಮಾಡ್ತಾ ಇದೀವಿ ಅಂತ ಅಂದ್ರೆ, ಗಾಳಿ ನೀರು ಮಣ್ಣು ಇವು ಎಷ್ಟು ಆರೋಗ್ಯವಾಗಿರ್ತವೆ, ಹಾಗೇನೆ ಮುಂದಿನ ನಮ್ಮ ತಲೆಮಾರು, ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ. ಇವತ್ತು ನಾವು ತಾತ್ಕಾಲಿಕವಾದ ಲಾಭ ಗಳಿಸ್ಲಿಕ್ಕೋಸ್ಕರ ಶಾಶ್ವತವಾದ ಭೂಮಿನ ಮಣ್ಣನ್ನ ನಾವು ಹಾಳು ಮಾಡ್ತಾ ಇದೀವಿ. ನಿಜವಾಗ್ಲೂ ಕೂಡ ಇದು ದುರ್ದೈವದ ಸಂಗತಿ. ಕಪ್ಪನಪ್ಪ ಅವರು ಇವತ್ತು ಅವರ ಮನೆ ಅಂಗಳದಲ್ಲಿ ಅವ್ರ ತೋಟದ ಆವರಣದಲ್ಲಿ ಏನ್ ಬೆಳೆದಿದ್ದಾರೆ ನಮ್ಮ ಎಲ್ಲರಿಗೂ ಕೂಡ ಇವತ್ತು ತೋರಿಸಿದ್ದಾರೆ ಪ್ರಾತ್ಯಕ್ಷಿಕೆ ಮೂಲಕ. ಆ ಕೆಲಸ ಎಲ್ಲಾ ರೈತರಿಂದ ಆಗ್ಬೇಕು ಅನ್ನೋದು ನಮ್ಮ ವಿಜಯ ಅಂಗಡಿ ಅವರ ಹಂಬಲ. ಏಕೆಂದ್ರೆ ರಾಸಾಯನಿಕಗಳನ್ನ ನಾವು ಎಷ್ಟು ದೂರ ಮಾಡ್ತೀವಿ ಅಷ್ಟು ಆರೋಗ್ಯವಾಗಿರ್ತೀವಿ. ಆ ಮಣ್ಣನ್ನ ನಾವು ಜೀವಾಮೃತ ಕೊಟ್ಟು ಸಾವಯವ ಕೊಟ್ಟು ನಮ್ಮ ಇದಕ್ಕೆ ಒಳಪಡಿಸಿದಾಗ ಎಲ್ಲೋ ಒಂದ್ ಕಡೆ ಕ್ರಿಮಿಕೀಟಗಳು ಕೂಡ ದೂರ ಆಗ್ತವೆ ಅನ್ನೋದು ಒಂದು ಆಶಯ. ಈಗ ಉದಾಹರಣೆ, ಈ ಭೂಮಿನ ಹಾಳು ಮಾಡಿದ್ರೆ ನೀರನ್ನ ಮತ್ತೆ ಗಾಳಿನ ನಾವು ಪುನರ್ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ದೇವರಿಂದ ಮಾತ್ರ ಸಾಧ್ಯ ಅದು. ಈಗ ಒಂದು ಸೈಕಲ್ ಅಥವಾ ಕಾರು ಬೈಕು ಪಂಚರ್ ಆದ್ರೆ ನಾವು ದುಡ್ಡು ಕೊಟ್ಬಿಟ್ಟು ಗಾಳಿ ತುಂಬಿಸ್ತೀವಿ, ಆದ್ರೆ ಭೂಮಿ ಮೇಲೆ ನಿಜವಾಗ್ಲೂ ಶಾಶ್ವತವಾಗಿ ನಿಸರ್ಗದತ್ತವಾಗಿ ಏನ್ ಗಾಳಿ ಇದೆ ದೇವರು ಸೃಷ್ಟಿ ಮಾಡಿರೋದದು. ಅದಕ್ಕೆ ಯಾವುದೇ ದುಡ್ಡಿಲ್ದೇನೆ ದೇವರು ಎಷ್ಟೆಲ್ಲ ನಿಸರ್ಗಕ್ಕೆ ನೆರವಾಗ್ತಾ ಇದ್ದಾನೆ ಅನ್ನೋದನ್ನ ನಾವು ಅರಿಬೇಕಾಗಿದೆ. ನೀರು ಕೂಡ ಅಷ್ಟೇ, ಎಲ್ಲವನ್ನು ಮನುಷ್ಯ ಉತ್ಪಾದನೆ ಮಾಡ್ತಾನೆ ಕಂಡುಹಿಡಿತಾನೆ, ನೀರನ್ನ ಉತ್ಪಾದನೆ ಮಾಡಕ್ಕಾಗಲ್ಲ. ಇವತ್ತು ನೀರು ಕೂಡ ಮಲಿನ ಆಗ್ತಾ ಇದೆ, ಗಾಳಿ ಮಲಿನ ಆಗ್ತಾ ಇದೆ, ಮಣ್ಣನ್ನ ರೈತರು ನಾವೇ ಮಲಿನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ವಿಜಯ್ ಸರ್ ಹೇಳಿದಾಗೆ ಮಣ್ಣನ್ನ ಯಾರೂ ಕೂಡ ಬೈಯೋದ್ ಬೇಡ ಅಥವಾ ತೆಗಳದ್ ಬೇಡ, ಅದಕ್ಕೆ ರಾಸಾಯನಿಕಗಳನ್ನ ಹಾಕೋದ್ ಬೇಡ. ಅದರಷ್ಟಕ್ಕೆ ಅದನ್ನ ಬಿಟ್ರೆ ಅದು ನಮಗೆ ಎಲ್ಲೋ ಒಂದ್ ಕಡೆ ಜೀವನ ಮತ್ತೆ ಜೀವ ಎರಡಕ್ಕೂ ಕೂಡ ನೆರವಾಗುತ್ತೆ ಅಂತ ಹೇಳ್ತಾ, ಇವತ್ತು ಕೊಡಗಿನಲ್ಲಿ ವಿಶೇಷವಾದ ಒಂದು ಸಾಹಿತಿಗಳಿದ್ದಾರೆ. ನಮ್ಮ ವಿಜಯಣ್ಣನವರು ರೈತರಿಗೋಸ್ಕರನೇ ರೈತರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅವರ ಕೃಷಿ ಸಾಧನೆಗಳನ್ನ ಸೇರಿಸಿಬಿಟ್ಟು ಒಂದು ಪುಸ್ತಕ ತಂದಿದ್ದಾರೆ. ನನಗೂ ಕೂಡ ಒಂದ್ 2-3 ಬಾರಿ ಹೇಳಿದ್ರು, ನಾವು ಲೇಖನ ಬರೆಯೋ ಕಾರಣಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ರೈತರುಗಳನ್ನ ಒಂದು ಸಂಗ್ರಹ ಮಾಡಿ ಯಾಕೆ ಪುಸ್ತಕ ತರಬಾರದು ಅಂತ ಹೇಳಿ. ಈ ಪುಸ್ತಕ ನನಗೊಂದು ಪ್ರೇರಣೆ ಆಗ್ತಾ ಇದೆ. ನಾನು ಕೂಡ ಇದೇ ರೀತಿ ಸುಮಾರು ವರ್ಷಗಳಿಂದ ರೈತರ ಬಗ್ಗೆ ಬರೆದಿದ್ದೀನಿ, ಅದನ್ನೆಲ್ಲ ಸಂಗ್ರಹ ಮಾಡಿ ವಿಜಯ ಅಂಗಡಿ ಸರ್ನ ಕರೆದು ಸಾಧ್ಯವಾದ್ರೆ ಇಲ್ಲೇ ಕಪ್ಪನಪ್ಪನವರ ಮನೆಯಂಗಳದಲ್ಲೇ ಬಿಡುಗಡೆ ಮಾಡ್ಲಿಕ್ಕೆ ಒಂದು ಸಣ್ಣದೊಂದು ಆಸೆ ವ್ಯಕ್ತ ಆಗಿದೆ, ಅದು ನೆರವೇರ್ಲಿ ಅಂತ ಹೇಳ್ತಾ. ನಮ್ಮ ಕಪ್ಪನಪ್ಪನವರು ಮತ್ತೆ ಮಹೇಶ್ ಅಣ್ಣನವರು ಬಹಳ ವರ್ಷಗಳ ಆತ್ಮೀಯರು, ಹಾಗೆ ನಮ್ಮ ಮಹೇಶ್ ಅಣ್ಣವರು ಹಾಸನ್ ಜಿಲ್ಲೆಯವನು, ನಾನು ಈ ಕೊಡಗಕ್ಕೆ ಬಂದು ನೆಲೆ ಕಟ್ಟಲಿಕ್ಕೆ ಮೂಲ ಕಾರಣ ಅವರು. 30 ವರ್ಷಗಳ ಹಿಂದೆ ಹೇಮಾವತಿ ಪ್ರಾಜೆಕ್ಟ್ ಬಂತು ನಮ್ಮೂರಿಗೆ, ಗದ್ದೆ ಮಾಡ್ಲಿಕ್ಕೋಸ್ಕರ ಉಳ್ಳಿಕ್ಕೆ ಇವರಿಗೆ ಎತ್ತುಗಳು ತಗೊಂಡು ಹೋಗಿದ್ದೆ. ಹಾಗಾಗಿ ಅದು ನೆನಪಾಗ್ತಾ ಇದೆ ಈಗ. ಮತ್ತೆ ಇಲ್ಲೆಲ್ಲರೂ ಕೂಡ ಚಿರಪರಿಚಿತರೆ ನನಗೆ. ಈ ಊರಿನಲ್ಲಿ ಸಿದ್ಧಗಂಗೆ ಸ್ವಾಮೀಜಿದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. 109 ವರ್ಷದ್ದು ಇಡೀ ಊರು ಸೇರಿತ್ತು. 109 ಕಳಶ ಮೆರವಣಿಗೆ ಮಾಡಿ ನಮ್ಮ ಮಹೇಶಣ್ಣನೇ ಅವತ್ತು ಅನ್ನದಾಸೋಹಿ. ಹಾಗಾಗಿ ಒಂದು ಒಳ್ಳೆ ದಿನ, ಒಳ್ಳೆ ಕ್ಷಣ, ಒಳ್ಳೆ ಸಂದರ್ಭ. ಮತ್ತೆ ನಮ್ಮ ಪಕ್ಕದೂರ್ನವರು ಅಣ್ಣವ್ರು ಬಂದಿದ್ದಾರೆ, ಅವ್ರನ್ನ ಒಂದು ಲೇಖನ ಮಾಡಬೇಕು ಅನ್ನಿಸ್ತು. ಒಳ್ಳೆ ಅನುಭವದ ಮಾತಾಡಿದ್ದಾರೆ. ನಮ್ಮ ವಿಜಯಣ್ಣನವರಿಗೆ ಒಳ್ಳೇದಾಗ್ಲಿ. ಈ ಒಂದು ಸಂದರ್ಭಕ್ಕೆ ಅಭಿನಂದನೆಗಳು. ನಮಸ್ಕಾರ. ರೈತ ಬಂಧುವರೇ, ಕೇಳುಗರೆ, ಕೊಡಗಿನಲ್ಲಿ ಅಣಬೆಯನ್ನ ಕೆಲವರು ಜನ ಬಹಳ ಇಷ್ಟಪಟ್ಟು ಬೆಳೆಸ್ತಾರೆ, ಹಾಗೆ ಬಳಕೆ ಮಾಡಿಕೊಳ್ತಾರೆ. ಬೆಳೆಸೋದು ಸುಲಭ, ಉಪಯೋಗಿಸಿಕೊಳ್ಳೋದು ಸುಲಭ, ಮತ್ತೆ ಆರೋಗ್ಯದಾಯಕವಾದ ಆಹಾರದ ಮೂಲ. ಅಣಬೆ ಶುದ್ಧವಾದ ಆಹಾರದ ಪದಾರ್ಥ ಅಂತ ಅನ್ಕೊಂಡು ಹೇಳೋದಿದೆ. ಯಾಕಂದ್ರೆ ಅದು ರಾಸಾಯನಿಕಗಳಿಂದ ಬೆರೆತ್ರೆ ಬೆಳೆಯೋದಿಲ್ಲ. ಶಿಲೀಂಧ್ರ ಗುಂಪಿಗೆ ಸೇರಿರುವ ಅಣಬೆಯನ್ನ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದವರು ಪ್ರಚುರಪಡಿಸುತ್ತಾರೆ. ಅಲ್ಲೊಂದು ಪ್ರಯೋಗಾಲಯ ಇದೆ, ತರಬೇತಿಗಳನ್ನು ನೀಡಲಾಗ್ತಾ ಇದೆ. ಹುಲ್ಸೆ ಗ್ರಾಮದಲ್ಲಿ ರೈತ ನುಡಿ ಪುಸ್ತಕದ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕುಶಾಲನಗರದ ರುದ್ರಾಂಬೆ ಅವರು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ. ಭತ್ತದ ಹುಲ್ಲನ್ನ ಉಪಯೋಗಿಸಿಕೊಂಡು ಬಹಳ ಜನ ಅಣಬೆಯನ್ನ ಬೆಳೆಸುತ್ತಿದೆ, ಆದರೆ ಮೆಕ್ಕೆಜೋಳದ ದಿಂಡನ್ನು ಬಳಕೆ ಮಾಡಿಕೊಂಡು ಅಣಬೆಯನ್ನ ಚೆನ್ನಾಗಿ ಬೆಳೆಸಬಹುದು ಅಂತ ಅವರು ಹೇಳ್ತಾ ಇದ್ರು. ಕೇಳಿ ಅವರ ಮಾತುಗಳನ್ನ. ಹೇಳಿ ಮೇಡಮ್, ಎಷ್ಟು ವರ್ಷಗಳಿಂದ ಈ ಒಂದು ಅಣಬೆಯನ್ನ ನೀವು ಈ ಮೆಕ್ಕೆಜೋಳದ ದಿಂಡನ್ನ ಬಳಕೆ ಮಾಡಿಕೊಂಡು ಬೆಳೆಸಿದ್ರಿ, ಹೇಗೆ ಮಾಡ್ತಾ ಇದ್ರಿ, ಏನ್ ಅನಿಸ್ತಾ ಇದೆ? ಸರ್, ನಾನ್ 4-5 ವರ್ಷದಿಂದ ಅಣಬೆ ಬೆಳೆಸ್ತಾ ಇದ್ದೀನಿ. ಅದರಲ್ಲೂ ನಾವೇ ಕೃಷಿಕರಾಗಿರೋದ್ರಿಂದ ಜೋಳದ ದಿಂಡು ನಮ್ಮಲ್ಲೇ ಸಿಗುತ್ತೆ, ಅದನ್ನ ಉಪಯೋಗಿಸ್ಕೊಂಡು ನಾನು ಅಣಬೆ ಬೆಳೀತಾ ಇದ್ದೀನಿ. ಅಣಬೆ ಆರೋಗ್ಯಕ್ಕೂ ಕೂಡ ಒಳ್ಳೇದು, ರಾಸಾಯನಿಕ ಬಳಸೋ ಆಗಿಲ್ಲ, ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ, ಒಳ್ಳೆ ಆಹಾರ ಕೂಡ. ಆದ್ರಿಂದ ಅಣಬೆ ಬೆಳೆಯೋದ್ನ ಇಷ್ಟಪಡ್ತೀನಿ ನಾನು. ಜೋಳದ ದಿಂಡನ್ನ ತಂದ್ಬಿಟ್ಟು ಕಸ ಕಡ್ಡಿ ಎಲ್ಲ ಗ್ರೇಡ್ ಮಾಡಿ ಉತ್ತಮವಾದಂತ ದಿಂಡನ್ನ ಆಯ್ಕೆ ಮಾಡಿಕೊಂಡು ಕುದಿಯೋ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನ ಆರಿಸಿ ತೇವಾಂಶ ಸ್ವಲ್ಪ ಕಡಿಮೆ ಆದ ನಂತರ ಒಂದು 10 kg ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ 2 layer ಜೋಳದ ದಿಂಡ ಹಾಕಿ ಅದರ ಸುತ್ತ ಅಣಬೆ ಬೀಜವನ್ನ ತೆಳುವಾಗಿ ಉದುರಿಸಬೇಕು. ಅದೇ ರೀತಿ ಅಣಬೆ ಬೀಜ ಹಾಕಿ ಟೈಟ್ ಆಗಿ 10 ದಿನಗಳ ಕಾಲ ಕಟ್ಟಿಡ್ಬೇಕಾಗತ್ತೆ. ಆ ಕಟ್ಟಿದ್ದಕ್ಕೆ ಗುಂಡು ಪಿನ್ ಅಲ್ಲಿ ಸುತ್ತ ಹೋಲ್ ಮಾಡ್ಬೇಕಾಗತ್ತೆ. ಹೋಲ್ ಮಾಡಿ ಕಟ್ಟಿಟ್ಟ ಮೇಲೆ ಅದು ಶಿಲೀಂಧ್ರಗಳೆಲ್ಲ ಬೆಳವಣಿಗೆ ಆಗಿ ಗಟ್ಟಿ ಆಗ್ತಾ ಬರ್ತದೆ. ಜೋಳದ ದಿಂಡು ಒಂದಕ್ಕೊಂದು ಗಟ್ಟಿ ಅಂಟ್ಕೊಳ್ಳುತ್ತೆ, ಜೋಳದ ಪಿಂಡಿ ಟೈಪ್. ಅದನ್ನ 10 ದಿನದ ನಂತರ ಓಪನ್ ಮಾಡಿ ನಾವು ಹೊರಗಡೆ ಇಟ್ಟು ಅದಕ್ಕೆ ನೀರ್ನ ಸ್ಪ್ರೇ ಮಾಡ್ತಾ ಬಂದಾಗ ಒಂದೊಂದೇ ಅಣಬೆ ಮೊಗ್ಗುಗಳು ಬೆಳಲಿಕ್ ಶುರುವಾಗ್ತದೆ ಸಣ್ಣದಾಗಿ. ಅದು ನೀರ್ ಆಗ್ತಾ ಆಗ್ತಾ ಒಂದು 3-4 ದಿನದಲ್ಲಿ ದೊಡ್ಡದಾಗಿ ಬೆಳೆಯುತ್ತೆ, ನಮ್ಗೆ ಬಳಸಲಿಕ್ಕೆ ಉಪಯೋಗ ಆಗುತ್ತೆ. ಜೋಳದ ದಿಂಡಲ್ಲಿ ಬೆಳೆಯೋದ್ರಿಂದ ಏನ್ ಉಪಯೋಗ ಮತ್ತೆ ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಅಣಬೆಗೆ ನೀರು ಆಗಾಗ ದಿನಕ್ಕೆ 3-4 ಸಲ ಸ್ಪ್ರೇ ಮಾಡ್ತಾ ಇರ್ಬೇಕು. ಈ ಜೋಳದ ದಿಂಡಲ್ಲಿ ತೇವಾಂಶವನ್ನ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ, ಆದ್ರಿಂದ ನಮಗೆ ದಿನದಲ್ಲಿ 2 ಬಾರಿ ನೀರ್ ಹಾಕಿದ್ರು ಸಾಕಾಗ್ತದೆ. ಅದನ್ನ ಪ್ರಯೋಗ ಕಂಡ್ಕೊಂಡೆ ನಾನು. ನೆಲ್ಲುಲ್ಲಲ್ಲೂ ನಾನು ಕೃಷಿ ವಿಜ್ಞಾನ ಕೇಂದ್ರದಿಂದ ಅಲ್ಲಿ ರೆಡಿ ಸಿಗುತ್ತೆ, ಅದನ್ನ ತಂದು ನೀರ್ ಹಾಕಿ ನೋಡುವಾಗ ಅದಕ್ಕೆ 3 ಬಾರಿ ನೀರ್ ಹಾಕ್ಬೇಕಾಗುತ್ತೆ. ಮತ್ತೆ ಜೋಳದ ದಿಂಡಲ್ಲಾದ್ರೆ ನಮ್ಗೆ 2 ಟೈಮ್ ಹಾಕಿದ್ರು ಕೂಡ ಸಮಯ ಉಳಿತಾಯ ಆಗುತ್ತೆ, ಮತ್ತೆ ಸುಲಭನೂ ಕೂಡ. ನಮ್ಮಲ್ಲೇ ಸಿಗೋದ್ರಿಂದ ನಾವು ಬೇರೆ ಕಡೆ ಹುಲ್ ತರಬೇಕು ಹಾಗೇನಿಲ್ಲ. ಮತ್ತೆ ಇದನ್ನ 200 ಗ್ರಾಮ್ ಪ್ಯಾಕೆಟ್ ಮಾಡಿ 50 ರೂಪಾಯಿ ತರ ಅಕ್ಕಪಕ್ಕದವ್ರಿಗೂ ಮಾರಾಟ ಮಾಡ್ಕೋಬಹುದು. ಜಾಸ್ತಿ ಬೆಳೆದಾಗ ಮನೆಗೂ ಉಪಯೋಗಿಸ್ಕೋಬಹುದು, ಆರೋಗ್ಯಕ್ಕೂ ಒಳ್ಳೇದು. ಮಹಿಳೆಯರು ಅಂತಿಲ್ಲ, ಎಲ್ಲರೂ ಕೃಷಿಕರು ಇದನ್ನು ಒಂದು ಪರ್ಯಾಯ ಬೆಳೆಯಾಗಿ ಮನೆಯಲ್ಲಿ ಮಾಡೋದ್ರಿಂದ ಲಾಭ ಗಳಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಕ್ರಮ. ಕೆಲವು ಜನ ಮಾತ್ರ ಭತ್ತದ ಹುಲ್ಲನ್ನ ಉಪಯೋಗಿಸಿಕೊಂಡು ಅಣಬೆಯನ್ನ ಬೆಳೆಯುವ ಈ ದಿನಗಳಲ್ಲಿ ನೀವು ಮೆಕ್ಕೆಜೋಳದ ದಿಂಡನ್ನೇ ಅಪೇಕ್ಷೆ ಪಟ್ಟು ಅಣಬೆಯನ್ನ ಅದರಲ್ಲಿ ಬೆಳೆಸಿದ್ರಿ, ಹೇಗೆ ಇದರಲ್ಲೇ ಬೆಳಿಬೇಕನ್ನೋ ಒಂದು ಆಲೋಚನೆ ಬಂತು, ಅಥವಾ ನೀವೇನಾದ್ರೂ ಭತ್ತದ ಹುಲ್ಲು ಬೇಡವೇ ಬೇಡ ಇದರಲ್ಲೇ ಬೆಳೆಯನ್ನ ನೋಡೋಣ ಏನಾಗ್ತದೆ ಅಂತ ಅನ್ಕೊಂಡು ಹೊರಟ್ರೆ ಹೇಗೆ? ಇಲ್ಲ, ನನಗೆ ಅನುಭವ ಆಯ್ತು. ತೇವಾಂಶ ಜಾಸ್ತಿ ಹಿಡಿದಿಟ್ಕೊಳ್ತಾ ಇತ್ತು ಜೋಳದ ದಿಂಡಲ್ಲಿ. ಭತ್ತದ ಹುಲ್ಲಲ್ಲೂ ಕೂಡ ಮಾಡಿದಾಗ ನೀರಿನಂಶ ಬೇಗ ಒಣಗೋಗ್ತಾ ಇತ್ತು. ಅಣಬೆಗೆ ನೀರಿನಂಶ ಇರ್ಬೇಕು, ನೀರಿನಂಶ ಇದ್ದಷ್ಟು ಶಿಲೀಂಧ್ರ ಬೆಳಿಲಿಕ್ಕೆ ಸುಲಭ ಆಗ್ತದೆ. ನಾನು ಈ ಸಲ ಮಾಡಿದಂತ ಅಣಬೆ ದಿಂಡು ನನಗೆ 2 ತಿಂಗಳು ಫಸಲು ಕೊಡ್ತು. ಕೆಲವರು ಸರಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ 1 ತಿಂಗಳಿಗೆಲ್ಲ ಸೀಸನ್ ಮುಗ್ದು ಬಿಡುತ್ತೆ. ನಾನು ನೀರ್ ಹಾಕಿ ಮೇಂಟೈನ್ ಮಾಡಿದ್ರು ಒಂದ್ ಸಲ ಅದು ಪಿಂಡಿ ಕಟ್ಟಿದ್ರೆ 2-3 ತಿಂಗಳವರೆಗೂ ಬರುತ್ತೆ, ಬೆಳವಣಿಗೆ ಆಗ್ತದೆ. ಆತರ ಪ್ರತಿ ಸಲ ಬಿಡ್ತಾ ಇರುತ್ತೆ. ನಾವು ಹೇಗ್ ಕಾಪಾಡ್ಕೊಳ್ತೀವಿ ಅದನ್ನ, ಮತ್ತೆ ಅದು ಅಣಬೆ ಇಡಂತ ಜಾಗ ನೀಟಾಗಿ ಇಟ್ಕೊಂಡು ಎಲ್ಲ ಬೆಳೆದ್ರೆ ಚೆನ್ನಾಗಿ ನಮಗೆ ಬೆಳವಣಿಗೆ ಸಿಗುತ್ತೆ ಅಣಬೆದು. ನೋಡಿ, ಅಣಬೆಯನ್ನ ಬೆಳೆಸಿ ಮೇಲೆನೆ ಅದರ ಅನುಭವ ಆಗೋದು ನೀವು ಮಾಡಿದ್ರಿ. ವರ್ಷದಲ್ಲಿ ಎಷ್ಟು ಸಾರಿ ಮೆಕ್ಕೆಜೋಳದ ದಿಂಡನ್ನು ಉಪಯೋಗಿಸಿಕೊಂಡು ಅಣಬೆಯನ್ನ ಬೆಳೆಸಿ ಬಳಕೆ ಮಾಡ್ಕೊಳ್ತೀರಿ? ವರ್ಷದಲ್ಲಿ ಒಂದು 2 ಸಲ ಬೆಳಿತೇನೆ ಸರ್ ಅಣಬೆಯನ್ನ. ಮನೆಗೂ ಬಳಕೆ ಆಗುತ್ತೆ, ಅಕ್ಕಪಕ್ಕದವರಿಗೂ ಕೊಡ್ತೇನೆ. ಅಕ್ಕಪಕ್ಕದವರು ಖುಷಿ ಪಡ್ತಾರೆ, ಅಣಬೆ ಬೆಳೆಸಿದ್ರೆ ಓ ಈ ತರ ಮಾಡೋದ, ನಮಗೂ ಹೇಳ್ಕೊಡಿ, ನಮಗೂ ಅಣಬೆ ಬೀಜ ತಂದ್ಕೊಡಿ ಅಂತ ಹೇಳ್ತಾರೆ. ನಾನು ಗೋಣಿಕೊಪ್ಪ ಸೈಡ್ ಹೋದಾಗ ತಗೊಂಡ್ ಬರ್ತೀನಿ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ತುಂಬಾ ಸಹಾಯ ಮಾಡ್ತಾರೆ, ಏನ್ ಮಾಹಿತಿ ಬೇಕಾದ್ರೂ ಅವರು ಕೂಡ ಕೊಡ್ತಾರೆ. ಹಾಗಾಗಿ ಅಣಬೆ ಬೆಳೆಯೋದ್ರಲ್ಲಿ ತುಂಬಾ ಆಸಕ್ತಿ ಇದೆ. ಮಳೆಗಾಲದಲ್ಲಿ ಮಾಡ್ತೀರಾ, ಚಳಿಗಾಲದಲ್ಲಿ ಮಾಡ್ತೀರಾ, ಹೇಗೆ? ನಾನು ಮಳೆಗಾಲದಲ್ಲಿ ಮತ್ತೆ ಸ್ವಲ್ಪ ಬೇಸಿಗೆ ಶುರು ಆಗುವಾಗ ಮಾಡ್ತೀನಿ. ಚಳಿಗಾಲದಲ್ಲಿ ಸಾಧಾರಣ ಯಾವುದೇ ಬೆಳೆಗಳು ಅಷ್ಟು ಬರಲ್ಲ. ಅಣಬೆಯನ್ನ ಉಪಯೋಗಿಸಿಕೊಂಡು ಏನು ಅಡಿಗೆ ತಯಾರಿ ಮಾಡ್ಕೊಳ್ತೀರಿ? ನಾನು ಅಣಬೆಯನ್ನ ಉಪಯೋಗಿಸಿ ಅಣಬೆ ಸಾಂಬಾರ್ ಮಾಡ್ತೀನಿ, ಅಣಬೆ ಪಲ್ಯ ಮಾಡ್ತೀನಿ, ಮತ್ತೆ ಮಶ್ರೂಮ್ ಮಂಚೂರಿ ಮಾಡಬಹುದು ಅದ್ರಲ್ಲಿ, ಅದನ್ನು ಕೂಡ ಮಾಡ್ತೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಒಂದು 3-4 ವಿಧದ ಅಡಿಗೆಗಳನ್ನ ಮಾಡ್ತೇನೆ. ಖುಷಿ ಆಯ್ತು. ಕುಶಾಲನಗರದಲ್ಲಿ ಇದ್ಕೊಂಡು ತೋಟ ಜಮೀನ್ ಕೆಲಸಗಳನ್ನ ನೋಡ್ಕೊಳ್ತಾ ಅಣಬೆಯನ್ನು ಬೆಳೆಸಿಕೊಂಡು ಉಪಯೋಗಿಸ್ಕೊಳ್ತಿದ್ರಲ್ಲ, ಒಳ್ಳೇದ. ಅಣಬೆಯಿಂದ ನೀವು ತಯಾರಿಸಿದ್ದು ಬೇರೆ ತರಕಾರಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಏನನ್ಸುತ್ತೆ? ರುಚಿ ಮತ್ತೆ ಇತರೆ ಸಂಗತಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಗಮನಿಸಿದ್ರೆ ಅಂದ್ರೆ ಇದ್ರದ್ದು ರುಚಿನೇ ಬೇರೆ. ಎಲ್ಲಾ ತರಕಾರಿಗಳಿಗಿಂತ ಇದ್ರದ್ದೇ ಒಂದು ವೈವಿಧ್ಯತೆ ಬೇರೆ ಇರುತ್ತೆ. ಅಣಬೆ ರುಚಿ ಅಂತ ಹೇಳಿದ್ರೆ ಅಪರೂಪಕ್ಕೆ ನಾವು ನೈಸರ್ಗಿಕವಾಗಿ ಮಳೆಗಾಲದಲ್ಲಿ ಸಿಗುವಾಗನೇ ಎಲ್ಲ ಹುಡುಕಿ ತಿಂತಾರೆ, ಸಿಕ್ತಾ ಕೊಡಿ ಹಾಗೆ ಹೀಗೆ ಅಂತೇಳಿ. ನಮ್ಮ ಯಜಮಾನರಿಗೆ ಅಣಬೆ ಪಲ್ಯ ಅಂತ ಹೇಳಿದ್ರೆ ಬಹಳ ಇಷ್ಟ. ಊರಿಂದ ಫೋನ್ ಮಾಡಿ ಕಳಿಸ್ಕೊಡ್ತಾ ಇದ್ರು ಮಳೆಗಾಲದಲ್ಲಿ ಮುಂಗಾರ್ನಲ್ಲಿ ಸಿಗಂತ ಅಣಬೆಗಳನ್ನ. ಈಗ ನಾನೇ ಬೆಳೆಸಿ ಅವರಿಗೆ ಅಡಿಗೆ ಮಾಡಿ ಕೊಟ್ಟಾಗ ಬಹಳ ಖುಷಿ ಪಡ್ತಾರ ಅವರು. ಅದ್ರಲ್ಲಿ ಅಣಬೆ ಪಲ್ಯ ಅಂತ ಹೇಳಿದ್ರೆ ಮಕ್ಕಳು ಮನೆಯವರು ಎಲ್ರೂ ತುಂಬಾ ಖುಷಿ ಪಡ್ತಿಂತಾರೆ. ಅಕ್ಕಪಕ್ಕದವರಿಗೂ ನಾನು ಬೆಳೆದ್ ಕೊಟ್ಟಾಗ ಮಾಡಿ ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು, ಇನ್ನೊಂದ್ಸಲ ಕೊಡಿ, ಪರವಾಗಿಲ್ಲ ದುಡ್ಡು ಕೊಟ್ಕೊಳ್ತೀವಿ ಕೊಡಿ ಅಂತೇಳಿ ಈಗ್ಲೂ ಕೇಳ್ತಾ ಇದಾರೆ. ಬೇಡಿಕೆ ಇದೆ, ಅಣಬೆ ಬೀಜ ತಂದು ಮತ್ತೆ ಮಾಡ್ಬೇಕು ಅನ್ಕೊಂಡಿದೀನಿ. ಒಳ್ಳೆ ವಿಚಾರಗಳನ್ನ ತಿಳಿಸಿದ್ರಿ, ಧನ್ಯವಾದಗಳು ಅಮ್ಮ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೇಳಿದ್ರೆ ಇದುವರೆಗೆ ಮೆಕ್ಕೆಜೋಳದ ದಿಂಡನ್ನ ಬಳಕೆ ಮಾಡಿಕೊಂಡು ಅಣಬೆ ಬೆಳೆಸ್ಕೊಂತ ಅದನ್ನ ಉಪಯೋಗಿಸಿಕೊಳ್ಳುತ್ತಿರುವ ಕುಶಾಲನಗರದ ರುದ್ರಾಂಬೆ ಅವರ ಅನುಭವಗಳನ್ನ ಅನಿಸಿಕೆಗಳನ್ನ ಆಲಿಸಿಕೊಂಡ್ರಿ. ಕೇಳಿದ್ರೆ ರುದ್ರಾಂಬೆ ಅವರ ಜೊತೆಗೆ ಮಾತನಾಡಬಹುದು ಆಸಕ್ತ ಮಹಿಳೆಯರು ಅಥವಾ ಪುರುಷರು ಅಣಬೆ ಬೆಳೆಸೋದ್ರ ಬಗ್ಗೆ, ಅದನ್ನ ಉಪಯೋಗಿಸಿಕೊಳ್ಳೋದ್ರ ಬಗ್ಗೆ ಅವರು ಇದುವರೆಗೆ ವಿಷಯಗಳನ್ನ ತಿಳಿಸಿದಾರಲ್ಲ. ಅವರ ಸಂಖ್ಯೆ ಹೀಗಿದೆ: 9611-0649-78 9611-0649-78 ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕಾರ್ಯಕ್ರಮ ನಿರ್ಮಾಣ ವಿಜಯ್ ಅಂಗಡಿ. ಇನ್ನು ಕೃಷಿ ಮಾಹಿತಿ ಕಾರ್ಯಕ್ರಮ. ಕೃಷಿ ಮಾಹಿತಿ ರೈತ ಬಂಧವರೇ, ಕೊಡಗು ಜಿಲ್ಲೆಯಲ್ಲಿ ಅಡಿಕೆಯನ್ನ ಬಹಳ ಜನ ಬೆಳೀತಿದ್ದಾರೆ. ಹೆಚ್ಚು ಮಳೆಯಾದರೆ ಅಡಿಕೆಯಲ್ಲಿ ಕೊಳೆ ರೋಗ ಕಾಣಿಸೇ ಕಾಣಿಸುತ್ತೆ. ಈ ಹಿನ್ನೆಲೆಯಲ್ಲಿ ಅನೇಕರು ಬೋರೋ ದ್ರಾವಣವನ್ನು ಸಿಂಪರಣೆ ಮಾಡಿಕೊಂಡು ಅಡಿಕೆಯ ಕೊಳೆ ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ತಾರೆ. ಬರೋದಕ್ಕಿಂತ ಮುಂಚಿತವಾಗಿ ಬೋರೋ ದ್ರಾವಣವನ್ನು ಸಿಂಪರಣೆ ಮಾಡಿಕೊಂಡ್ರೆ ಕೊಳೆ ರೋಗದಿಂದ ಪೈರನ್ನು ಸಂರಕ್ಷಣೆ ಮಾಡಬಹುದು, ಹೆಚ್ಚು ಹಾನಿ ಆಗುವುದಿಲ್ಲ. ಈ ಕುರಿತಂತೆ ಇವತ್ತು ನಿಮಗಿಲ್ಲಿ ಮಾಹಿತಿ ಇದೆ. ನಮಸ್ಕಾರ, ನನ್ನ ಹೆಸರು ಸೀಮಾ. ಸಹಾಯಕ ಪ್ರಾಧ್ಯಾಪಕರಾಗಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ವಲಯ ಮತ್ತು ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಡಿಕೆಯಲ್ಲಿ ಬರುವಂತಹ ಕೊಳೆ ರೋಗದ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನ ಹೇಳ್ತೇನೆ. ಫೈಟೋಪ್ತರ ಅನ್ನುವಂತಹ ಶಿಲೀಂಧ್ರದಿಂದ ಬರುವಂತಹ ರೋಗ ಇದು. ಅದರ ಲಕ್ಷಣಗಳ ಮೇಲೆ 3 ತರ ನಾವು ಅದನ್ನ ವಿಂಗಡಣೆ ಮಾಡಬಹುದು. ಒಂದು ಕಾಯಿಕೊಳೆ, ಎರಡನೇದು ಸುಳಿಕೊಳೆ, ಮೂರನೇದು ಬುಡಕೊಳೆ ಅನ್ನುವಂಥದ್ದು. ಕಾಯಿಕೊಳೆ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಹಸಿರಾಗಿರುವಂತಹ ಅರೆಬಲ್ಲೆತ ಕಾಯಿಗಳು ಉದುರಿ ಕೆಳಗಡೆ ಬೀಳ್ತವೆ. ಬಿದ್ದಂತ ಕಾಯಿಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಬೆಳ್ಕೊಂಡಿರುವಂತದನ್ನ ನಾವು ನೋಡಬಹುದು ತೋಟದಲ್ಲಿ. ಅದಾದ್ಮೇಲೆ ಸೆಕೆಂಡ್ ಸುಳಿಕೊಳೆ ಅಂತ ಹೇಳಿ ಕರಿತೀವಿ ನಾವು. ಹೋದ ವರ್ಷ ಕೊಳೆ ರೋಗ ಪೀಡಿತ ಹಿಂಗಾರಗಳು ಮರದ ಮೇಲೆನೆ ಬಿಟ್ಟಿರ್ತೀವಿ, ಅದನ್ನ ನಾವು ತೆಗೀಲಿಕ್ಕೆ ಹೋಗಲ್ಲ. ಅವಾಗ ಏನಾಗುತ್ತೆ, ಆ ಹಿಂಗಾರದಿಂದ ಶಿಲೀಂಧ್ರದ ಸೋಂಕು ಸುಳಿಯನ್ನ ಪ್ರವೇಶ ಮಾಡಿ ಆ ಸುಳಿ ಭಾಗದಲ್ಲಿ ಏನ್ ಮಾಡುತ್ತೆ, ಕೊಳೆಯನ್ನ ಉಂಟು ಮಾಡುವಂತದ್ದು. ಮೂರನೇ ಲಕ್ಷಣಕ್ಕೆ ಬಂದ್ರೆ ಬುಡಕೊಳೆ ಅಂತ ಹೇಳಿ. ಬುಡಕೊಳೆ ಅಂತ ಹೇಳಿದ್ರೆ ಸರಿಯಾಗಿ ನೀರು ಬಸಿದು ಹೋಗದೆ ಇದ್ದಂತ ಸಂದರ್ಭದಲ್ಲಿ ಜಾಸ್ತಿ ನೀರು ಏನಾಗುತ್ತೆ, ಬುಡದಲ್ಲಿ ನಿಲ್ಲುತ್ತೆ. ಅಂತ ಸಮಯದಲ್ಲಿ ಏನಾಗುತ್ತೆ, ಆ ಶಿಲೀಂಧ್ರ ಬುಡವನ್ನ ಫುಲ್ ಕೊಳೆಸೋದ್ರಿಂದ ಅಡಿಕೆ ಮರ ಬೀಳುವಂತ ಸ್ಥಿತಿಗೆ ಹೋಗಿರುವಂತದ್ದು. ಕೊಳೆ ರೋಗ ಬರುವಂತದ್ದು ಜೂನ್ ಇಂದ ಸೆಪ್ಟೆಂಬರ್ ಹಂತದಲ್ಲಿ. ಹಾಗಾಗಿ ನಾವೇನ್ ಮಾಡಬಹುದು, ಮೇ ಕೊನೆಯ ವಾರದಲ್ಲಿ ಒಂದೆರಡು ಮಳೆ ಬಿದ್ದ ತಕ್ಷಣ ನಾವೇನ್ ಮಾಡಬೇಕು, ಬೋರ್ಡೋನ ನಾವು 1% ತಯಾರು ಮಾಡಿಕೊಂಡು ಅದನ್ನ ಹೂಗೊಂಚಲಿಗೆ ಮತ್ತು ಅಡಿಕೆಯ ಸುಳಿ ಭಾಗಕ್ಕೆ ಇರಬಹುದು ಮತ್ತು ಅಡಿಕೆಯ ಬುಡ ಭಾಗಕ್ಕೆ ಮಣ್ಣಿಗೂ ಕೂಡ ನಾವೇನ್ ಮಾಡಬೇಕು, ಶಿಲೀಂಧ್ರ ನಾಶಕವನ್ನ ಸಿಂಪರಣೆ ಮಾಡಬೇಕು. ಮಣ್ಣಿಗೆ ಯಾಕೆ ಸಿಂಪರಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾರಣವಿದೆ. ಫೈಟೋಪ್ತರ ಶಿಲೀಂಧ್ರ ಎನ್ನುವಂಥದ್ದು ಅದು ಮಣ್ಣಿನಲ್ಲಿ ಇರುವಂತಹ ಒಂದು ಶಿಲೀಂಧ್ರ. ಶಿಲೀಂಧ್ರ ಮಣ್ಣಿನಲ್ಲಿ ವಂಶಾಭಿವೃದ್ಧಿಯನ್ನ ಹೊಂದಿ ಬೀಜ ಕಣಗಳನ್ನ ಮಣ್ಣಿನಲ್ಲಿ ಉತ್ಪತ್ತಿ ಮಾಡುತ್ತವೆ. ಮಳೆ ಬಿದ್ದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೀಜ ಕಣಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹರಡಿ ಸೋಂಕನ್ನ ಉಂಟು ಮಾಡೋದ್ರಿಂದ ಕೊಳೆ ರೋಗದ ತೀವ್ರತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ಸುಳಿಗೆ ಮತ್ತು ಗೊಂಚಲಿಗೆ ಸಿಂಪರಣೆ ಮಾಡುವುದರ ಜೊತೆಗೆ ಬುಡಕ್ಕೂ ಕೂಡ ನಾವೇನ್ ಮಾಡಬೇಕು, ತಟಸ್ಥ ಬೋರ್ಡೋ ದ್ರಾವಣವನ್ನ ಸಿಂಪರಣೆ ಮಾಡೋದು ಅತಿ ಮುಖ್ಯ. ಬೋರ್ಡೋ ದ್ರಾವಣವನ್ನ ಹೇಗ್ ತಯಾರು ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. 1% ಬೋರ್ಡೋ ಅಂತ ಹೇಳ್ತೀವಿ. 1% ಅಂದ್ರೆ 100 ಲೀಟರ್ ನೀರಿಗೆ ಸಪರೇಟ್ 50 ಲೀಟರ್ 50 ಲೀಟರ್ ಅಂತ ಮಾಡಿಕೊಂಡು ಪ್ರತಿ 50 ಲೀಟರ್ ನೀರಿಗೆ 1 ಕೆಜಿ ಮೈಲ್ತುತ್ತೆ ಮತ್ತು 1 ಕೆಜಿ ಸುಣ್ಣನ ನಾವು ಬೇರೆ ಬೇರೆಯಾಗಿ ಅದನ್ನ ನಾವು ಕರಗಿಸಿಟ್ಕೋಬೇಕು. ಅದಾದ ನಂತರ ಈ ಸುಣ್ಣದ ತಿಳಿ ನೀರನ್ನ ನಾವು ಮೈಲ್ತುತ್ತೆ ನೀರಿಗೆ ಹಾಕಿ ಮಿಶ್ರಣ ಮಾಡಿ ಕರಡ್ತಾ ಬರುವಂತದ್ದು. ಅದರ ಬಣ್ಣ ಏನಾಗುತ್ತೆ, ಚೇಂಜ್ ಆಗ್ತಾ ಬರುತ್ತೆ. ಯಾವಾಗ ತಿಳಿ ಬಣ್ಣಕ್ಕೆ ಬರುತ್ತಲ್ವಾ ಅವಾಗ ನಾವೇನ್ ಮಾಡಬೇಕು, ಸುಣ್ಣದ ತಿಳಿ ನೀರು ಹಾಕೋದನ್ನ ನಿಲ್ಲಿಸಿ ಅದರ ರಸಸಾರವನ್ನ ಪರೀಕ್ಷೆ ಮಾಡೋದು ಬಹಳ ಮುಖ್ಯ. ಅದರ ರಸಸಾರ ಏನಿರ್ಬೇಕು ಅಂತ ಹೇಳಿದ್ರೆ ತಟಸ್ಥ ಇರಬೇಕು, ನ್ಯೂಟ್ರಲ್ pH ಅಂತ ಹೇಳ್ತೀವಿ, ಅಂದ್ರೆ 7. ಹಾಗಿದ್ದಾಗ ಮಾತ್ರ ಆ ತಟಸ್ಥ ಬೋರ್ಡೋ ದ್ರಾವಣ ಎಫೆಕ್ಟಿವ್ ಆಗಿರುತ್ತೆ, ಅಂದ್ರೆ ಅದು ಶಿಲೀಂಧ್ರವನ್ನ ಕೊಲ್ಲುವಂತಹ ಸಾಮರ್ಥ್ಯ ಹೊಂದಿರುತ್ತೆ. ತಟಸ್ಥ ಬೋರ್ಡೋ ದ್ರಾವಣವನ್ನ ನಾವು ಇವತ್ತು ತಯಾರು ಮಾಡಿದ್ವಿ ಅಂತ ಹೇಳಿದ್ರೆ ಆ ದ್ರಾವಣವನ್ನ ನಾವು ಆದಷ್ಟು ಇವತ್ತೇ ಅದನ್ನ ನಾವು ಸಿಂಪರಣೆ ಮಾಡಬೇಕು. ಇದುವರೆಗೆ ಅಡಕೆ ಕೊಳೆ ರೋಗದ ಕುರಿತಂತೆ ವಿಚಾರಗಳನ್ನ ಪಡೆದುಕೊಂಡ್ರೆ, ಕೊಳೆ ರೋಗದ ಹತೋಟಿಗೆ ಕಾಣಿಸೋದಕ್ಕಿಂತ ಮುಂಚಿತವಾಗಿ ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕನ್ನೋದು ಅನೇಕರಿಗೆ ಗೊತ್ತಿದೆ, ಇನ್ನೂ ಅನೇಕರಿಗೆ ತಿಳಿಬೇಕಾಗಿದೆ. ಬೋರ್ಡೋ ದ್ರಾವಣದ ತಯಾರಿ ಮತ್ತು ಸಿಂಪರಣೆ ಈ ವಿಷಯದ ಬಗ್ಗೆ ಇವತ್ತು ವಿಚಾರಗಳು ಪ್ರಸ್ತಾಪವಾದವು. ಆದರೆ ಗಮನಿಸಿಕೊಳ್ಳಿ, ಬೋರ್ಡೋ ದ್ರಾವಣವನ್ನು ಅತಿಯಾಗಿ ಸಿಂಪರಣೆ ಮಾಡೋದು ಒಳಿತಲ್ಲ. ತಾಮ್ರದ ಅಂಶ ಮಣ್ಣಿನಲ್ಲಿ ಹೆಚ್ಚಾದಷ್ಟು ಅದು ವಿಷಕಾರಿಯಾಗಿ ಪರಿಣಮಿಸುತ್ತೆ. ಕೃಷಿ ಮಾಹಿತಿ ಕೇಳಿದಿರಿ. ಕೃಷಿ ಮಾಹಿತಿಯನ್ನು ಕೇಳಿದ್ರಲ್ಲ, ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಪ್ರಸಾರವಾಗುವುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಂಜೀವಿನಿ ಸೇರಿದಂಗೆ ಸುಮಾರು ಸಂಸ್ಥೆಗಳ ಕೂಡುಕೂಟಲಿ ಆಜಾದಿ ಕಾ ಅಮೃತ ಮಹೋತ್ಸವದ ಪ್ರಯುಕ್ತ ಇಂದು ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಚಾಕ್ರಿ ಮೇಳ ನಡೆತ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ಶಾಂತಿಯಂಡ ರವಿ ಕುಶಾಲಪ್ಪ ಮಾತಾಡಿ, ಜಿಲ್ಲೆನ ಯುವಜನ ಚಾಕ್ರಿ ಹುಡುಕಿಕೊಂಡು ಹೊರಗೆ ಹೋದಕ್ಕಿಂತ ಜಿಲ್ಲೆಯಲ್ಲಿ ಕೃಷಿ ಮಾಡಿದ್ರೆ ನೆಮ್ಮದಿನ ಬದುಕನ್ನು ನಡೆಸಕ್ಕೆ ಕೃಷಿ ಕ್ಷೇತ್ರದಲ್ಲಿ ಸುಮಾರು ಅವಕಾಶಗಳು, ಸರ್ಕಾರದ ಸಹಾಯಧನ ಸಿಕ್ಕಿದೆ. ಜಿಲ್ಲೆಯಲ್ಲಿ ಒಂದು ಕುಟುಂಬಕ್ಕೆ ಕನಿಷ್ಠ 2-3 ಎಕರೆ ಜಾಗ ಇದ್ದರೆ ಹಸು, ಮೀನು, ಕೋಳಿ, ಹಂದಿ, ಆಡು, ಜೇನು, ತರಕಾರಿ ಹಿಂಗೆ ಕೃಷಿಯೊಟ್ಟಿಗೆ ಮಿಶ್ರ ಕೃಷಿ ಮಾಡಿದ್ರೆ ಒಳ್ಳೆ ಬದುಕನ್ನು ನಡೆಸಕ್ಕೆ ಸಿಕ್ಕಿರುವ ಅವಕಾಶನ ಸರಿಯಾಗಿ ಬಳಸಿಕೊಳ್ಳೋಕು, ಯಾವುದೇ ಕೆಲಸಕ್ಕೂ ಮನಸ್ಸಿರೋಕು, ಮನಸ್ಸಿದ್ದರೆ ಮಾರ್ಗತ ಹೇಳೋದನ್ನ ಯಾವುದೇ ಕಾರಣಕ್ಕೂ ಮರೆಯಕ್ಕಾಗದಂತ ಹೇಳ್ದು. ಜಿಲ್ಲಾ ಪಂಚಾಯತಿನ ಉಪಕಾರ್ಯದರ್ಶಿ ಪಿ ಲಕ್ಷ್ಮೀ ಮಾತಾಡಿ, ಚಾಕ್ರಿ ಅಂತ ಹೇಳಿದ್ರೆ ಸರ್ಕಾರಿ ಚಾಕ್ರಿ ಮಾತ್ರ ಅಲ್ಲ, ಖಾಸಗಿ ಕ್ಷೇತ್ರದಲ್ಲೂ ಸುಮಾರು ಅವಕಾಶಗಳು. ಇಲ್ಲಿ ಸುಲಭತ ಹೇಳುದು ಯಾವುದೂ ಇಲ್ಲ, ಎಲ್ಲನೂ ಕಷ್ಟನೇ. ಕಷ್ಟ ಅಂತ ಸುಮ್ಮನೆ ಕೈಕಟ್ಟಿ ಕೂರಿಕಾಗದು, ಕಷ್ಟನ ಖುಷಿಪಟ್ಟು ಮಾಡೋಕು ಆಗ ಪ್ರತಿಫಲ ಸಿಕ್ಕಿದೆ, ಎಲ್ಲದಕ್ಕೂ ಪ್ರಯತ್ನ ಇರೋಕುತ ಹೇಳ್ದು. ಮೇಳಲ್ಲಿ 15 ಜಾಸ್ತಿ ಕಂಪನಿಗ ಭಾಗವಹಿಸಿದ್ದು. ಜಿಲ್ಲೆನ 3 ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಗಳ ಸಾರ್ವತ್ರಿಕ 2022 ಸಂಬಂಧ ಮತಗಟ್ಟೆ ಸಾಮಾನುಗಳ ತಗಣಿಕೆ ಅರ್ಹ ಸಂಸ್ಥೆಗಳಿಂದ ದರಪಟ್ಟಿನ ಕರೆದಳು. ಮತಗಟ್ಟೆಗಳಿಗೆ ಅವಶ್ಯವಿರುವ ಚುನಾವಣಾ ಸಾಮಾನುಗಳ ತಗಣಿಕೆ ಅರ್ಹ ಸಂಸ್ಥೆಗೆ ಬರುವ ತಿಂಗಳ 4 ಸಾಯಂಕಾಲ 4 ದರಪಟ್ಟಿನ ಜಿಲ್ಲಾಧಿಕಾರಿಯವರ ಕಚೇರಿನ ಚುನಾವಣಾ ಶಾಖೆಗೆ ಕೊಡೋಕುತ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಕೊಡಾಮರ ಕೊಂಡಾಟ ಸಂಘಟನೆಯ ಕಡೆಯಿಂದ ಜಾನಪದ ಬ್ರಹ್ಮ ನಡಿಕೇರಿ ಎಂಡ ಚಿನ್ನಪ್ಪ ಅವರ 147 ಹುಟ್ಟಿದ ಹಬ್ಬದ ನೆಂಪು ಜುವಾಪಾಟು ಪೈಪೋಟಿಗೆ ಇನಾಮ್ ಕೊಡದು. ಹಂಗೆ ಕೊಡವ ನಾಳುಪಟ್ಟಿ ಬಿಡುಗಡೆ ಕಾರ್ಬಾರು ನಾಳೆ ಬೆಳಿಗ್ಗೆ 10 ವಿರಾಜಪೇಟಿನ ಅಖಿಲ ಕೊಡವ ಸಮಾಜದಲ್ಲಿ ಏರ್ಪಾಡಾಟು. ಮಡಿಕೇರಿ ಆಕಾಶವಾಣಿಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾವು ಸುದ್ದಿನ ಪ್ರಸಾರ ಮಾಡಿಕೆ ಸರಿಯಾದ ಹೊತ್ತು ನಗುತ್ತು ಮಾಡಿಳು. ಪ್ರತಿದಿನ ಬೆಳಿಗ್ಗೆ 7:00 7:50 ಹಂಗೆ ಮಧ್ಯಾಹ್ನ 1:15 ರಾತ್ರಿ 7:25 ಸಾವು ಸುದ್ದಿನ ಪ್ರಸಾರ ಮಾಡಿಕೆ ಕ್ರಮ ತಗೊಂಡೊಳತ್ತ ಕಾರ್ಯಕ್ರಮ ನಿರ್ವಾಹಕ ವಿಜಯ ಅಂಗಡಿಯವರು ತಿಳಿಸಿಳು. ಜಿಲ್ಲೆಗೆ ಸಂಬಂಧಪಟ್ಟಂಗೆ ರೈತರು, ಮಕ್ಕ, ಹೆಣ್ಮಕ್ಕ, ಪ್ರತಿಭಾವಂತರ ಕುರಿತಂಗೆ ಅರ್ಥಪೂರ್ಣ ಕಾರ್ಯಕ್ರಮಗ ಆಕಾಶವಾಣಿಯಿಂದ ಪ್ರಸಾರ ಆದೆ. ಹಂಗೆ ಕೊಡವ ಮತ್ತೆ ಅರೆಭಾಷೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಪ್ರಸಾರ ಆದೆತ್ತ ಅವು ಮಾಹಿತಿ ಕೊಟ್ಟಳು. ದೇಶದ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿರುವ ದೇಶದ ರಾಷ್ಟ್ರಪತಿಗಳ ಎಡಿಸಿಯಾಗಿ ಜಿಲ್ಲೆನ ಲೆಫ್ಟಿನೆಂಟ್ ಜನರಲ್ ಕೋದಂಡ ಪಿ ಕಾರ್ಯಪ್ಪ ನೇಮಕ ಆಗಳು. ಕೃಷಿ ಇಲಾಖೆನ ಬೇರೆ ಬೇರೆ ಯೋಜನೆಗಳಡಿಯಲ್ಲಿ 2021-22 ಸಾಲಿ ರೈತರಿಗೆ ಸಹಾಯಧನದಲ್ಲಿ ಟಾರ್ಪಾಲ್ಗಳ ಕೊಟ್ಟವೆ. ಜಿಲ್ಲೆನ ರೈತರು ತಮ್ಮ ಹೋಬಳಿನ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸರಿಯಾದ ದಾಖಲಾತಿಗಳ ಕೊಟ್ಟು ಈ ಯೋಜನೆಯ ಸೌಕರ್ಯನ ಪಡ್ಕೊಳ್ಳಕ್ಕಂತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ರಂಗಮಯೂರಿ ಕಲಾಶಾಲೆ ಸುಳ್ಯ, ಪುರಾತತ್ವ ಸಂಗ್ರಹಾಲಯ ಹಂಗೆ ಪರಂಪರೆ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್, ಕೃಷಿಕ್ ಸರ್ವೋದಯ ಫೌಂಡೇಶನ್ ಈ ಎಲ್ಲವರ ಕೂಡುಕೂಟಲಿ ರಂಗಶೈಲಿನ ರಾಜ್ಯ ಮಟ್ಟದ ಮಕ್ಕಳ ಬೇಸಿಗೆ ಶಿಬಿರ, ಮಕ್ಕಳ ಕನಸಿನ ಬಣ್ಣದ ಹಬ್ಬ ಬಣ್ಣ ಇದರ ಆಕೇರಿ ಜಂಬರ 4/1 ಐತವಾರ ಬೆಳಿಗ್ಗೆ 10 ಮಡಿಕೇರಿಪೇಟೆನ ಗದ್ದುಗೆ ಅಂಗಳಲ್ಲಿ ಏರ್ಪಾಡಾಟು. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಲಿ ನಾಳೆ ತಿಂಗಳ ಲೆಕ್ಕ ತಪಾಸಣೆ ಪ್ರಯುಕ್ತ ಮದ್ದನ ಕೊಡದುಲೆ, ಆದರೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ಗ ಸಿಕ್ಕಿವೆ. ಹಂಗೆ 2 ಈದ್ ಉಲ್ ಫಿತರ್ ಹಬ್ಬದ ಪ್ರಯುಕ್ತ ರಜಾ ಇದ್ದದೆ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕೊಡಗು ಜಿಲ್ಲಾ ತರಬೇತಿ ಸಂಸ್ಥೆ DTIನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಂದೆ ಇರುವ ಗುಡ್ಡೆಮನೆ ಅಪ್ಪಯ್ಯಗೌಡ ರಸ್ತೆಯಲ್ಲಿರುವ ಖಾಸಗಿ ಕಟ್ಟಡದ ಪ್ರವಾಸೋದ್ಯಮ ಇಲಾಖೆನ ಕಟ್ಟಡನ ಸೂರ್ಣ ಮಾಡಿ ಸ್ಟುವರ್ಟ್ ಹಿಲ್ ರಸ್ತೆ ವಾರ್ತಾಭವನದ ಹತ್ರ ಮಡಿಕೇರಿ ಇಲ್ಲಿಗೆ ಕಚೇರಿನ ಬದಲಿಸಿಕೊಳ್ಳುತ್ತ ಸಂಸ್ಥೆಯ ಪ್ರಿನ್ಸಿಪಾಲ್ ಅವರು ತಿಳಿಸಿದರು. ಸೋಮಾರ್ಪೇಟೆ ತಾಲೂಕು ಬಾಲಭವನ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಂಗೆ ಶಿಶು ಅಭಿವೃದ್ಧಿ ಯೋಜನೆ ಇವರ ಕಡೆಯಿಂದ ಬರುವ ತಿಂಗಳ 4-11 ಮುಟ್ಟ ಬೆಳಿಗ್ಗೆ 9:00 ಸಾಯಂಕಾಲ 4 ಮುಟ್ಟ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ, ಸ್ತ್ರೀಶಕ್ತಿ ಭವನ, ತಾಲೂಕು ಪಂಚಾಯತಿನ ಅಂಗಳಲ್ಲಿ ತಾಲೂಕಿನ 5-16 ಮಕ್ಕಳಿಗೆ ತಾಲೂಕು ಮಟ್ಟದ ಬೇಸಿಗೆ ಶಿಬಿರ ಏರ್ಪಾಡಾಗುತ್ತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗ ತಿಳಿಸಿಳು. ಚಿತ್ರದುರ್ಗದ ತಾರಾಸು ರಂಗಮಂದಿರಲ್ಲಿ ಕರುನಾಡ ಹಣತೆ ಬಳಗ ಹಂಗೆ ಸಾಂಸ್ಕೃತಿಕ ಕಲಾತಂಡ ಇವರ ಕೂಡುಕೂಟಲಿ ನಡೆದ ಅಖಿಲ ಕರ್ನಾಟಕ ಸೂರ್ಣ ಮಹಿಳಾ ಸಮ್ಮೇಳನದಲ್ಲಿ ಭಾಗಮಂಡಲ ತಣ್ಣಿಮಾನಿ ಗ್ರಾಮದ ಕೂದುಪಜೆ ರಂಜಿತ್ ದಾಮೋದರವಕ್ಕೆ ಬಸವಶ್ರೀ ಇನಾಮ್ ಸಿಕ್ಕಿಟ್ಟು. ರಂಜಿತ್, ಕೂದುಪಜೆ ದಾಮೋದರ ಮತ್ತೆ ಜಾನಕಿ ದಂಪತಿಗಳ ಮಂಗ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ನಾಪೋಕ್ಲುವಿನ ವಿವಿಧ ವೆಂಚರ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲಾನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿಧ ವೆಂಚರ್ ನಾಪೋಕ್ಲು. ಕೊಮ್ಮಣ್ಣ ಕುಟುಂಬಸ್ಥರು ಸೇರಿ ನಾಳೆ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನು, ನಾಳೆ ರಾತ್ರಿ 9:30 ಗಂಟೆಯಿಂದ ದೈವಗಳ ಕೋಲವನ್ನು ಮತ್ತು May 1 ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಚಾಮುಂಡಿ ಕೋಲವನ್ನು ನಾಪೋಕ್ಲು ಗ್ರಾಮದಲ್ಲಿರುವ ಕೊಮ್ಮಂಡ ಐನ ಮನೆಯಲ್ಲಿ ನಡೆಸಲಿದ್ದಾರೆ. ಕುಟುಂಬಸ್ಥರು, ತವರು ಮನೆ ಹೆಣ್ಣು ಮಕ್ಕಳು, ಬಂಧು ಮಿತ್ರರೆಲ್ಲ ಪಾಲ್ಗೊಳ್ಳುವಂತೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೊಮ್ಮಂಡ ಕುಟುಂಬಸ್ಥರು ಕೋರಿದ್ದಾರೆ. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್ ಸೂಪರ್, ನೀವು ರಿಂಗ್ ತಗೊಳಕ್ಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ? ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ? ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, BM ರೋಡ್, ಕುಶಾಲನಗರ. ಪೇರೂರು ತೇಲಪಂಗೇರಿ ಶ್ರೀ ಭಗವತಿ ಪೂತ ದೇವರ ಕೋಲ, ಮಯ್ಯಮಾರರ ಕೋಲ ಇಂದು ಬೈಟು ನಡಪ. ನಾಳೆ ಪೊಲಂಜತಕ್ಕೆ 6 ಗಂಟೆಗೆ ಅಯ್ಯಪ್ಪ ಮುಡಿ, ಪಿಂಜ ನಂಬೋಲ ಕೋಲ ನಡಪ. ಭಕ್ತಂಗೆಲ್ಲ ಬಂತ ದೇವರ ಆಶೀರ್ವಾದ ಪಡೆದುಕೊಂಡು ತೇಲಪಂಗೇರಿ ಒಕ್ಕಕಾರ ಕಟ್ಟಂಡಿತು. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಭಾಗಮಂಡಲ ತಾವೂರು ಗ್ರಾಮದ ಕುದುಕುಳಿ ಸತೀಶ್ ತನುಜಾ ದಂಪತಿ ಮಗಳು ವರ್ಷಳ 5ನೇ ವರ್ಷದ ಹುಟ್ಟುಹಬ್ಬ ಇಂದು. ವರ್ಷಳಿಗೆ ಶುಭ ಕೋರುವವರು ಅಪ್ಪ ಅಮ್ಮ, ಅಜ್ಜಿ ಜಾನಕಿ, ದೊಡ್ಡಮ್ಮ ದಿಲಿನಿ, ಅಣ್ಣಂದಿರು ಜೀವನ್ ಪುನೀತ್, ತಾತ ಅಜ್ಜಿ, ಮುಕ್ಕಾಟಿರ ಕರುಣಾಕರ, ಲಲಿತಾ ಮತ್ತು ನೆಂಟರಿಷ್ಟರು. ಕುದುಕುಳಿ ವರ್ಷ, ಹ್ಯಾಪಿ ಬರ್ಡೇ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಲಗರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ರುದ್ರಗುಪ್ಪೆ ಗ್ರಾಮ ಚಂದೂರ ಬೋಪಣ್ಣ ದೀಪಿಕಾ ದಂಪತಿರ ಮೋವ ಹಾಸ್ಯ ಮುತ್ತಮಂಡ ದಂಡನೆ ಕಾಲ್ತ್ರ ಪುಟನ ನಮ್ಮೆ ಇಂದು. ಚಂದೂರ ಹಾಸ್ಯ ಮುತ್ತಮಂಗ ನಲ್ಲಮೆ ಬಂದಿತ್ತು. ಪಪ್ಪ ಅಮ್ಮ ಅವ್ವಯ್ಯ ಯಶೋಧ, ತಾತ ಅವ್ವಯ್ಯ ಪಾಲಚಂಡ ಸುರೇಶ್ ರೇಣು, ಮಾಮ ಕಾರ್ಯಪ್ಪ ವಿಶ್ವ, ಬಾವ ವಿನ್ಯಾಸ್. ಹಾಸ್ಯ ಮುತ್ತಮ್ಮ, ಹ್ಯಾಪಿ ಬರ್ಡೇ. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬರೆಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವೇರಪ್ಪ, ಕ್ಯಾನಿ ಅಂಡ್ ಕೋ. ಕಾಲ್ 9980163858 ಅಥವಾ 9500027803. ಇದೇ ಮೇ 7 ಪಿಂಜ ಅಟ್ಟು ಚನಿಯಾಚ ನಾರಾಚ ಬೆಂಗಳೂರು ಕೊಡೋ ಸಮಾಜದ ಆದನೆಯಲ್ಲಿ ಬೆಂಗಳೂರು ಯಲಹಂಕತ್ರ ಪಕ್ಕ ಹೊಸಹಳ್ಳಿಯಲ್ಲುಳ್ಳ ಸಮಾಜದ ಪುದಿಯ ಜಾಗವಾನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಪಿಂಜ ಜನರಲ್ ತಿಮ್ಮಯ್ಯ ಕ್ಯಾಂಪಸ್, ಬೆಂಗಳೂರು ಕೊಡವ ಸಮಾಜ ಗಣಗನ ಸಂಘತರ ನಡುವೆ 6A ಸೈಡ್ ಹಾಕಿ ಪೈಪೋಟಿ ಪಿಂಜ ಕೊಡವ ತೀನಿ ನಮ್ಮೆ ನಡಪದುಂಡು. ತೀನಿ ನಮ್ಮೆಕ್ಕೂ ಸ್ಟಾಲ್ ಬೇಪಕಿರಾದೆ ಉಳ್ಳವು. ಪೊಮ್ಮಗಡ ಕೂಟದ ಅಧ್ಯಕ್ಷೆ ಮೇದುರ ವಿಶಾಲ ಕುಶಾಲಪ್ಪ, ಅಂಗಳ 9980132438. ಈ ನಂಬರ್ ಸಂಪರ್ಕ ಚಿಳ್ಳು. ತೀನಿ ನಮ್ಮೆಲು ಕೊಡಗರ ಪಿಂಜ ಕೊಡಗಂಜ ಪೊರ್ಮೆ ಉಳ್ಳ ಕೊಡವ ಉದ್ಯಮಿಯರು ಸ್ಟಾಲ್ ಬೇಪಕ್ಕೆ ಅವಕಾಶ ಉಂಟು. ಬೆಂಗಳೂರು ಕೊಡವ ಸಮಾಜದ ಗೌರವ ಕಾರ್ಯದರ್ಶಿ ಚಿರಿಯಪ್ಪಂಡ ಸುರೇಶ್ ನಂಜಪ್ಪ ಹಿಂಗ ಅರಿಜಿಡಿತು. ಪುಟಾಣಿಗಳೇ ಗಮನಿಸಿ, ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆಗೆ ಚಿಣ್ಣರ ಲೋಕದಲ್ಲಿ ಕಾಡಂಚಿನ ಊರಿನಲ್ಲಿ ಜಂಬಿಕೊಳ್ಳಿ ಮತ್ತು ಪುಟ್ಟ ವಿಜಿ ವಿಜಯಶ್ರೀ ಹಾಲಾಡಿಯವರ ಮಕ್ಕಳ ಕತೆ ಪ್ರಸಾರಗೊಳ್ಳಲಿದೆ. ಕೇಳಿ ಕಾಡಂಚಿನ ಊರಿನಲ್ಲಿ ಜಂಬಿಕೊಳ್ಳಿ ಮತ್ತು ಪುಟ್ಟ ವಿಜಿ ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಮೆಚ್ಚಿನ ಚಿಣ್ಣರ ಲೋಕದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.